ಕೃಷಿ ಭೂಮಿ ಎಷ್ಟಿದೆ? ಕೃಷಿ ಭೂಮಿ ಒಟ್ಟು 13 ಎಕರೆ, ಬೇರೆ ಅವ್ರದ್ದು 5 ಎಕರೆ ಲೀಸಿಗೆ ತಗೊಂಡಿವಿ, ಸ್ವಂತ ಜಮೀನು 8 ಎಕರೆ ಇದೆ. ಏನೇನು ಬೆಳಿತೀರಿ? ನಾವು ನಮ್ಮ ಹೊಲದಲ್ಲಿ ಮೇಜರ್ ಶೇಂಗಾ, ಸೂರ್ಯಕಾಂತಿ, ಮೆಕ್ಕೆಜೋಳ, ಈ ತರ ಬೇರೆ ಬೇರೆ ಇಂಟರ್ ಕ್ರಾಪ್ ಹಾಕೊಳ್ತೀವಿ. ಮೇರಿಗೆ ಸೆಂಟ್ರಿಗೆ ನಮ್ಮ ಮನೆ ಬಳಕೆಗೆ ಬೇಕಾಗಂತ ವಸ್ತುಗಳು. ನಿಮ್ಮ ಭಾಗದಲ್ಲಿ ಹುಣಸೆ ವ್ಯಾಪಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ. ಅಂದ್ರೆ ಒಂದ್ ಕಡೆ ಹುಣಸೆ ತೋಪುಗಳೇ ಇದವನ್ನೋ ರೀತಿಯಲ್ಲಿ ಇದಾವೆ, ದೊಡ್ಡ ದೊಡ್ಡ ಮಟ್ಟದಲ್ಲಿ ಇದಾವೆ. ಆದ್ರೆ ನಿಮ್ಮ ಕುಟುಂಬದ ಅಥವಾ ಹೊಲದಲ್ಲಿ ಇರ್ತಕ್ಕಂತ ಹುಣಸೆ ಮರಕ್ಕೆ ತುಂಬಾ ಪ್ರಾಚೀನತೆಯ ಇತಿಹಾಸ ಇದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಏನೇನು ಸರ್? ಸುಮಾರು ನನ್ನ ಭಾಗಕ್ಕೆ ಬಂದಿರತಕ್ಕಂತ ಜಮೀನಿನಲ್ಲಿ ಒಂದು ಹುಣಸೆ ಮರ, ಕಣದಲ್ಲೇನೆ ಹುಣಸೆ ಮರ ಇದೆ. ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಅದನ್ನ ಡಿವೈಡ್ ಮಾಡ್ಕೊಂತ ಬರ್ತಾ ಇದೀವಿ. ಮರ ನನ್ನ ಕಣದಲ್ಲಿ ಇದ್ದದನ್ನು ನಾವು ಹಣ್ಣ ಹಂಚಿಕೆ ಮಾಡ್ಕೊಂಡ್ಬಿಟ್ಟು ಸುಮಾರು 12 ಮನೆ ಆಗಿದಾವೆ. ಒಂದು ಮನೆಯಿಂದ ನಮ್ಮ ಮುತ್ತಾತನಿಂದ ತಾತ ಮಕ್ಕಳು ಅಂತ ಹೇಳ್ಬಿಟ್ಟು 12 ಮನೆಗಳಾಗಿವೆ. ಆ ರೀತಿ ಇದ್ರು ಮುಂದೆ ಹಿಂದೆ ಡಿವೈಡ್ ಆಗ್ಬೇಕಾದ್ರೆ ನಮ್ಮ ತಾತರು ಯಾವ ರೀತಿ ಹಂಚ್ಕೊಂಡು ಮುಂದುವರ್ಸ್ಕೊಂತ ಬಂದ್ರೆ ಅದನ್ನು ನಾವು ಅದೇ ರೀತಿ ಮುಂದುವರ್ಸ್ಕೊಂತ ಹೋಗ್ತಾ ಇದೀವಿ. ನನ್ನ ಜಮೀನಲ್ಲಿದೆ ಈ ಮರ, ನಾನು ಕೊಡಲ್ಲ ಅಂತ ನಾನು ಯಾರಿಗೂ ಅಂದಿಲ್ಲ. ಮುಂದೆನೂ ಅದೇ ರೀತಿ ನಡ್ಕೊಂಡು ಹೋಗ್ಬೇಕಂತ ನನ್ನ ಭಾವನೆಯಲ್ಲೇ ಇದೆ. ಆ ಮರ ನನ್ನ ಜಮೀನಲ್ಲಿ ಇರಬಹುದು, ಆದ್ರೆ ರಾಜ್ಯಗಳು ಅವ್ರು ಯಾವ ರೀತಿ ಹಂಚ್ಕೊಂಡಿರ್ತಾರೆ ನಮಗೆ ಗೊತ್ತಿರಲ್ಲ. ನಾವು ಚಿಕ್ಕ ಮಕ್ಳು ಇರ್ತೀವಿ, ಕೊಡ್ತಿದ್ರ ಹಿಂದೆ ತಾತರು ನಾವು ಅದ್ನ ಯಾಕೆ ಬಿಡ್ಬೇಕು ಸಂಪ್ರದಾಯ ಅಂತ ಹೇಳ್ಬಿಟ್ಟು ಅದೇ ರೀತಿ ಕಂಟಿನ್ಯೂ ಆಗಿ ಹೋಗ್ತಾ ಇದೀವಿ. ಅಂದ್ರೆ ಒಂದು ಹುಣಸೆ ಮರ ಅಂದ್ರೆ ಅದರ ಇಡೀ ಫಲವನ್ನ ಎಲ್ಲರೂ ಹಂಚ್ಕೊಳ್ತೀರಿ. ಈಗ ಭೂಮಿ ನೀವು ಹಂಚ್ಕೊಂಡಿರ್ಬೋದು, ಭೂಮಿ ಹಂಚ್ಕೊಂಡಿರ್ಬೋದು, ಆ ಮರ ನಮ್ಮ ಜಾಗ ಬಂದಿರತಕ್ಕಂಥ ಭಾಗದಲ್ಲಿ ಇರಬಹುದು. ಅದಕ್ಕೆ ಬಡಿಯೋದಕ್ಕೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಆಗ್ತೀವಿ, ಎಷ್ಟು ಮನೆ ಇದೀವಿ ಎಲ್ಲರೂ ಕಾಂಟ್ರಿಬ್ಯೂಷನ್ ಆಗ್ತೀವಿ. ಅದನ್ನ ಹಂಚ್ಕೊಂಡ್ಬಿಟ್ಟು ಅವ್ರವ್ರ ಮನೆಗೆ ರೀತಿ ಬೇಕು ಆ ರೀತಿ ಉಪಯೋಗ ಮಾಡ್ಕೊಳ್ತಿದ್ದಾರೆ. ನೀವೇನದು ಹೊರಗಡೆ ಮಾರಾಟ ಮಾಡಲ್ಲ? ಹೊರಗಡೆ ಏನು ಮಾರಾಟ ಮಾಡಲ್ಲ, ಅದನ್ನ ಎಲ್ಲರ ಮನೆಗೂ ಹಣ್ಣು ಎಷ್ಟು ಬೇಕಾಗುತ್ತೆ, ವರ್ಷಕ್ಕೆ ಒಂದು 10 ಕೆಜಿ ಒಂದು ಕುಟುಂಬಕ್ಕೆ ಬೇಕಾಗುತ್ತೆ ಉಳಿಗೆ, ಅಷ್ಟಂತೂ ಎಲ್ಲರಿಗೂ ಸಿಗುತ್ತೆ. ಹಾಗೇನೆ ನೀವೇನು ಹೈನುಗಾರಿಕೆಯನ್ನು ಮಾಡ್ತಾ ಇದ್ರಿ, ದನಕರುಗಳ ಸಾಕಾಣಿಕೆನೂ ಹೆಚ್ಚಿದೆ, ಹೆಚ್ಚಿನ ಮಟ್ಟದಲ್ಲಿದೆ ಅಂತ ಹೇಳಿದ್ರಿ. ಯಾವ ತಳಿಯ ದನಕರುಗಳನ್ನ ಸಾಕ್ತೇವೆ ನಾವು? ಈಗ ಮೊದಲು HF ಜರ್ಸಿ ಇದ್ವು. ಆ HF ಜರ್ಸಿ ಇದ್ದಾಗ ನಮ್ಮ ಮನೆಗೆ ಯಾಕೆ ಸ್ವಲ್ಪ ಕಿರಿಕಿರಿ ಜಾಸ್ತಿ ಇತ್ತು, ದನಗಳು ಬಹಳ ಸಾಯ್ತಿದ್ವು ನಮ್ಮ ಮನೇಲಿ, ವರ್ಷ ಒಂದು ಆಕಳ ಸಾಯ್ತಿತ್ತು. ನಾವು ಈ ಸಜ್ಜನರು ಒಡಂಬಳಿಕೆ ಸುಮಾರು ಒಂದು 20 ವರ್ಷದಿಂದ ಅವ್ರಿಗೆ ನಮ್ಗೆ ವಿಶ್ವಾಸ ಇತ್ತು. ಅವರು ಹಿಂಗೆ ಆಕಳ ಸತ್ತಂದ ತಕ್ಷಣ ಬರೋರು, ಏನಾ ಇವನ್ನ ಯಾಕೆ ಇಟ್ಕೊಂಡು, ಯಾ ತೆಗೆದ್ಬಿಡು, ಗೀರ್ ಆಕಳ ತಾಂಬ ನಾನು ತಂದಿದ್ದೀನಿ ನಿನಗೆ ಒಂದು ಕೊಡಿಸ್ತೀನಿ ಅಂದರು. ಕೊಡಿಸ್ತಂದಾಗ ನಾನು ಒಂದು ಗೀರ್ ಆಕಳ ತಾಂಬಂದೆ. ಗೀರ್ ಆಕಳ ತಂದು ಹಾಲು ಮಾರೋದಂಗೆ ಡೇರಿ ಹಾಕಿದ್ರೆ ಕಡಿಮೆ ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರೇ ಸಜ್ಜನ ನಾನೇ ತಾಂಬ್ದಪ್ಪ, ₹35 ಹಾಲಿನ ರೇಟು, ಇವ್ನು ಮಾಡು ಅಂತ ಹೇಳಿದಾಗ ನಾವನ್ನ ಎಲ್ಲ ಗೀರ್ ಹಸುಗಳೇ ಮಾಡಿದ್ದೀವಿ. ಸುಮಾರು ಈಗ 5 ಇದಾವೆ ನಮ್ಮ ಮನೆಯಲ್ಲಿ, 3 ಹೆಣಗಾರ ಇದ್ದಾವೆ, 1 ಕರಿತಕ್ಕಂತ ಆಕಳಿದೆ, 1 ಗಂಡುಗಾರ ಇದೆ, 5 ಇದಾವೆ. ಆದ್ರೆ ಗಂಜಲನ ನಾವು ಗಂಜಿನ ಗುಂಡಿ ಅಂತ, ಕೆಲವರು ಚರಂಡಿಗೆ ಎರಿಬಿಡ್ತಾರೆ, ನಾವು ಅದನ್ನ ಗಂಜಿನ ಗುಂಡಿ ಅಂತ ಹೇಳಿಬಿಟ್ಟು ಮಾಡ್ತೇವೆ. ಹಿಂದಿಂದಲೂ ಸಂಪ್ರದಾಯ ಗಂಜಿನ ಗುಂಡಿ ಇತ್ತು, ಅದನ್ನ ತಿಪ್ಪೆಗೆ ಹಾಕಿಬಿಟ್ರೆ ಫಲವತ್ತತೆ ಗೊಬ್ಬರ ಆಗುತ್ತೆ ಅಂತ ಹೇಳ್ಬಿಟ್ಟು ಮುತ್ತಜ್ಜನ ಕಾಲದಿಂದಲೂ ಅದೇ ಇತ್ತು. ಈಗಿನ ಸ್ವಲ್ಪ ಸೋಮಾರಿ, ನಮ್ಮ ಹತ್ರ ಇರ್ತಕ್ಕಂಥ ಸೋಮಾರಿತನದಿಂದ ಕೆಲವರು ಚರಂಡಿಗೆ ಎರಿಬಿಡ್ತಾ ಇದ್ದಾರೆ. ನಮಗೆ ಅದೇನೋ ಹಿಂದಿನ ಸಂಪ್ರದಾಯ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಚರಂಡಿನೂ ಹತ್ರ ಇಲ್ಲ ನನಗೆ, ಫಸ್ಟ್ ನಾನು ಸೋಮಾರಿ ಆಗ್ತಿದ್ದಾಗ ಚರಂಡಿ ಹತ್ರ ಇಲ್ಲದ ಕಾರಣ ಹೇಳ್ಬಿಟ್ಟು ಗಂಜಿನ ಗುಂಡೆ ಮಾಡಿಬಿಟ್ಟು ಅದನ್ನ ತಿಪ್ಪಿಗೆ ಹಾಕ್ತೀನಿ. ಕೆಲವರು ದೇಶೀಯ ಹಾಕೋದ ಗಂಜು ಭಾಳ ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಇದ್ದೂರಿಗೆ ಫ್ರೀ ಆಗಿ ಕೊಡ್ತೀನಿ, ಅವ್ರ ಹತ್ರ ಯಾವ ರೀತಿಯಾದ 1 ರೂಪಾಯಿ ದುಡ್ಡು ಇಸ್ಕೊಳ್ಳಲ್ಲ. ನಿಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ನನಗೆ ಸ್ವಲ್ಪ ತಿನ್ನಕ್ಕೆ ಕೊಡ್ರಿ, ನನಗೇನು ಮಾರಾಟಕ್ಕಲ್ಲ, ನಮ್ಮ ಮನೆಗೆ ತಿನ್ನಕ್ಕೆ ಕೊಡ್ರಿ ಅಂತ ಹೇಳ್ಬಿಟ್ಟು ನಮ್ಮೂರ್ನವ್ರಿಗೆ ಎಲ್ಲರಿಗೆ ಫ್ರೀ ಕೊಡ್ತೀನಿ. ಹೊರಗಡೆ ಅವ್ರು ಬಂದಿರತಕ್ಕಂಥವ್ರಿಗೆ 10 ರೂಪಾಯಿ ಲೀಟ್ರಿನ ಮಾರಾಟ ಮಾಡ್ತಾ ಇದ್ದೀನಿ. ಇದನ್ನ ಯಾವ್ದಕ್ಕೆ ಬಳಕೆ ಮಾಡ್ತಾರೆ? ಪ್ರತಿ ಒಂದು ಬೆಳೆಗೂ. ಈರುಳ್ಳಿ ನಮ್ಮೂರಲ್ಲಿ ನಮ್ಮ ಸ್ನೇಹಿತ ಒಬ್ಬ ಇದ್ದ, ಅವನು ಯಾವುದು ಕಳೆನಾಶಕ ಅಂತ ಹೊಡೆದ, ಅದನ್ನ ಹೊಡಿಬೇಡ ಅಂತ ಹೇಳಿದ್ರೆ ಅವ್ನು ಹೊಡೆದ, ಅದು ಬಿಟ್ಟ ಮೇಲೆ ಇನ್ನು ಯಾವ ರೀತಿ ಅದು ಕೆಮಿಕಲ್ ಹೊಡೆದಂಗೆ ಅವ್ನು ಈರುಳ್ಳಿ ಬೆಳೆದ. ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ. ಭೂಮಿನ ಯೂರಿಯಾ ಹಾಕಿದಾಗ ಯಾವ ರೀತಿ ಡೆವಲಪ್ಮೆಂಟ್ ಬರುತ್ತೆ, ಭೂಮಿ ಪೊಟ್ಯಾಶು ಯೂರಿಯಾ ಆಗಿದೆ, ಆ ರೀತಿ ಡೆವಲಪ್ಮೆಂಟ್ ಫಸಲು ಬರುತ್ತೆ, ಭೂಮಿ ಉಬ್ರನೂ ಬರುತ್ತೆ, ಬೆಳವಣಿಗೆಗೆ ಬಹಳ ಅನುಕೂಲ ಆಗುತ್ತೆ. ಈ ದೇಶಿ ಆಕಳ ಗಂಜಲಿಂದ ಸಸ್ಯ ವರ್ಧನೆ ಆಗುತ್ತೆ ಅಂತೀರಿ? ಸಸ್ಯಜನ್ಯ ಔಷಧಿನೂ ತಯಾರು ಮಾಡ್ಕೊಬಹುದು, ಭೂಮಿನೂ ಡೆವಲಪ್ಮೆಂಟ್ ಮಾಡಬಹುದು. ಕೆಲವರು ಗಂಜಲ ತಗೊಂಡೋಗ್ಬಿಟ್ಟು ಅಗ್ನಿ ಅಸ್ತ್ರ ಅಂತ ಮಾಡ್ತಾರೆ, ನೀಮಾಸ್ತ್ರ ಅಂತ ಮಾಡ್ತಾರೆ, ಎಲ್ಲ ಈ ಸಸ್ಯಜನ್ಯ ಔಷಧಿ ಅಂತ ಮಾಡ್ತಾರೆ. ಅಂತರು ಸಹ ನಮ್ಮ ಹತ್ರ ತಗೊಂಡೋಗ್ಬಿಟ್ಟು ಅದಯ ಔಷಧಿಯಿಂದಲೂ ಇವತ್ತು ಹತ್ತಿ ಬೆಳೆದಿದ್ದಾರೆ, ಈರುಳ್ಳಿ ಬೆಳೆದಿದ್ದಾರೆ. ಅವ್ರು ನಮ್ಗೇನು ಕೊಡ್ಲಿಲ್ಲ ಅಂದ್ರೆ ಚಿಂತಿಲ್ಲ, ನಮ್ಮೂರ್ನಲ್ಲಿ ನಾನು ಉಚಿತವಾಗಿನೇ ಕೊಟ್ಕೊಂತ ಬಂದಿನಿ ಇದುವರೆಗೆ ಗಂಜನ. ನೇರವಾಗಿ ಬರೀ ಆಕಳ ಗಂಜಲನ್ನೇ ಔಷಧಿ ರೂಪದಲ್ಲಿ ಬಳಕೆ ಮಾಡ್ತಾರೆ ಅಂತ ಕೇಳಿದೆ, ಹೌದಾ? ಇದು ಮಾಡ್ತಾರೆ ಸರ್, ಕೆಲವರು ಬರೇ ಗಂಜನೇ ಸ್ಪ್ರೇ ಮಾಡ್ತಾರೆ, ಒಂದು ಕ್ಯಾನ್ಗೆ 2 ಲೀಟರ್ ಗಂಜ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಅದ್ರ ಮೇಲೆ ಇರ್ತಕ್ಕಂಥ DCG ಕಂಟ್ರೋಲ್ ಆಗುತ್ತೆ. ಪೂರ್ತಿ ಪ್ರಮಾಣ ಹೋಗುತ್ತೆ ಅಂತ ಹೇಳಲ್ಲ, ಕಂಟ್ರೋಲ್ ಆಗಿಬಿಟ್ಟು ಬೆಳೆ ಪರಿವರ್ತನೆ ಆಗುತ್ತೆ. ಸೊ ಈಗ ನಿಮ್ಮ ದೇಸಿ ಆಕಳ ಗಂಜಲು ಈ ಭಾಗದಲ್ಲಿ ತುಂಬಾ ಪ್ರಸಿದ್ಧಿಯಾಗಿದೆ. ಆಗಿದೆ ಸರ್, ಆಗಿದೆ, ಬಹಳ ಜನನು ತಗೊಂಡು ಹೋಗ್ತಿದ್ದಾರೆ. ಕೊಳೆ ರೋಗನು ಕಂಟ್ರೋಲ್ ಆಗಿದೆ ಅಂತ ಹೇಳ್ತಾರೆ. ಆ ತಗೊಂಡೋಗಿ ಹೊಡೆದ್ರೆ ಒಬ್ಬೊಬ್ರು ಬಂದು ಒಂದ್ ರೀತಿ ಹೇಳ್ತಲೇ ಇರ್ತಾರೆ, ನಮ್ದು ಕೊಳೆ ರೋಗ ಇತ್ತು, ಕೊಳೆ ರೋಗ ಕಂಟ್ರೋಲ್ ಆಯ್ತು ನಮ್ದು ಅಂದ್ರು. ಕೆಲವರು ನಾನು ಹತ್ತಿಗೆ ಅದನ್ನೇ ಸಸ್ಯಜನ್ಯ ಔಷಧಿ ಮಾಡ್ಕೊಂಡು ಹೊಡೆದೆ, ನಾನು ಹತ್ತಿ ಸಂಪೂರ್ಣ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ, ನಾನು ನೆಲಕ್ಕೆ ಹಾಕಿದಿನಿ, ಫಸಲಿಗೆ ಕೆಮಿಕಲ್ ಸ್ಪ್ರೇ ಮಾಡಿಲ್ಲ, ಇದನ್ನೇ ಸಸ್ಯಜನ್ಯ ಔಷಧಿ ಮಾಡ್ಕೊಂಡು ಹೊಡೆದಿವಿ ಅಂತಲೂ ಹೇಳ್ತಾ ಇದ್ದಾರೆ. ಸರಿ, ನಿಮ್ಮ ಕೃಷಿ ಬಗ್ಗೆ ಹೇಳ್ರಿ, ಏನೇನು ಬೆಳೀತಾ ಇದ್ರಿ, ಜೊತೆಗೆ ಇದೆಲ್ಲ ಸಾವಯವದಲ್ಲೇ ಬೆಳೀತಾ ಇದ್ದೀರಾ, ಹೇಗೆ? ನಮ್ಮ 13 ಎಕರೆ ಸಂಪೂರ್ಣ ಜಮೀನಿನಲ್ಲಿ ಸುಮಾರು ವರ್ಷಗಳಿಂದಲೂ ಸಾವಯವದಲ್ಲೇ ಬೆಳೀತಾ ಇದ್ದೀವಿ. ನಾವು ಸಾವಯವದಲ್ಲಿ ಬೆಳೆಯೋಕ್ಕೆ ಪ್ರೇರಣೆ ಏನಪ್ಪ ಅಂದರೆ, ನಾವು ಸಜ್ಜನವರ ಒಡಬಳಕೆ ಭಾಳ ದಿನದಿಂದ ಇರೋದ್ರಿಂದ ಅವರು ಕೆಲವೊಂದು ಕಾರ್ಯಕ್ರಮಗಳು ಎಲ್ಲೇ ಆಗಲಿ ಕರ್ಕೊಂಡು ಹೋಗೋದ್ರು, ಹಿಂಗೋಯ್ ಬರೋಣ ಬಾ, ಹಿಂಗೋಯ್ ಬರೋಣಮ್ಮ ಅಂತ ಅವ್ರು ಕರೆದಾಗ ಹೋಗ್ತಿದ್ವಿ. ನಾವು ಸ್ವಲ್ಪ ಆರಾಮಿದ್ದ ಸಮಯದಲ್ಲಿ ಹೋಗ್ತಿದ್ವಿ, ನಾವು ಬದುಕಿನ ಒತ್ತಡದಾಗ ಇಲ್ಲ ಕಲಿಯಲ್ಲ ಅಂತ ಹೇಳ್ತಿದ್ವಿ. ಹೋದಾಗ ಕೆಲವು ಕಡೆ ಕೇಳಿದಾಗ ನಮಗೆ ಮೊದಲಿಂದಲೂ ಸುಮಾರು ಜಮೀನು ನಮ್ಮ ಸಾವಯವದಲ್ಲೇ ಇರ್ತಿತ್ತು, ಏನು ಅಲ್ಪ ಸ್ವಲ್ಪ ಆಗ್ತಿದ್ರು, 5% 10% ಅದನ್ನು ಬಿಟ್ಟು ನಾವು ಸಂಪೂರ್ಣವಾಗಿ ಸಾವಯವನೇ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ಇರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಗೋನಂದ ಜಲ ನಮ್ದೇ ಒಂದು ಆಕಳ ತೀರ್ಕೊಂಡಿತ್ತು, ಅದ್ರದ್ದು ನಾವು ಗೋನಂದ ಜಲ ತಯಾರು ಮಾಡ್ಕೊಂಡಿದ್ದೀವಿ. ಗೋಕುಪಾಮೃತನ ತಯಾರು ಮಾಡ್ಕೊಳ್ತೀವಿ. ಇದನ್ನೇ ನಾವು ಹೊಡ್ಕಂತಾನೆ ನಾವು ಪೂರ್ಣ ಸಂಪೂರ್ಣ ಸಾವಯವದಲ್ಲೇ ಬೆಳಿತೀವಿ. ಮೆಕ್ಕೆಜೋಳ ಹಾಕ್ತಂದ್ರೆ ಅದಕ್ಕೆ ಸೈನಿಕ ಹುಳು ಬರುತ್ತೆ, ಅದಕ್ಕೆ ನಾವು ಅಗ್ನಿಯಸ್ತ್ರ ಅಂತೇಳಿ ನಮ್ಮ ಸಾವಯವದಲ್ಲಿ ಇದೆ. ಗಂಜಲ, ಬೇವಿನ ತಪ್ಪಲು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಅದನ್ನು ಮೂರಕ್ಕೆ ಬರತಕ್ಕನ ಕುದಿಸಿಬಿಟ್ಟು ಅದನ್ನು ಸ್ಪ್ರೇ ಮಾಡೋದ್ರಿಂದ ನಮಗೆ ಸೈನಿಕಗಳು ಸಾಯುತ್ತೆ. ಸದ್ದಿದೆ ನಮ್ಮಲ್ಲಿ ಪ್ರಾಕ್ಟಿಕಲಿ. ನಾನು ಸುಮಾರು ಈಗ ಯಾವಾಗ ಮೆಕ್ಕೆಜೋಳ ಹಾಕಿದ್ರು ನಾನು ಇದನ್ನು ಸ್ಪ್ರೇ ಮಾಡ್ಕೊಂಡೇ ಬಂದಿದ್ದೀನಿ. ಅಗ್ನಿಯಸ್ತ್ರ ಅಂತೇಳಿ ಏನೇನು ಹಾಕಿ ಮಾಡೋದು ಇದನ್ನ? ಅಗ್ನಿಯಸ್ತ್ರಕ್ಕೆ 20 ಲೀಟರ್ ಗಂಜಲಿಗೆ 5 ಲೀಟರ್ ಬೇವಿನ ಸೊಪ್ಪು, 1 ಕೆಜಿ ಹಸಿಮೆಣಸಿನಕಾಯಿ, 1/2 ಕೆಜಿ ಬೆಳ್ಳುಳ್ಳಿ, 1 ಕೆಜಿ ತಂಬಾಕು, ಅದನ್ನೆಲ್ಲ ಪೇಸ್ಟ್ ಮಾಡಿದಂಗೆ ಮಾಡ್ತೀವಿ ಮಿಕ್ಸಿ ಹಾಕೊಂಬಿಟ್ಟು. ಆ ಪೇಸ್ಟ್ ಮಾಡಿ ಅದನ್ನು ಗಂಜಿನಲ್ಲಿ ಉಕ್ಕು ಬರೋ ತನಕ ಕುದಿಸ್ಬೇಕು, ಒಲೆ ಮೇಲಿಟ್ಟು. ಆ 3 ಉಕ್ಕು ಬರೋ ತನಕ ಕುದಿಸಿ ಅದನ್ನು ಸೋಸಿ 1 ಕ್ಯಾನ್ಗೆ 1/2 ಲೀಟರ್ ಹಾಕಿ ಸ್ಪ್ರೇ ಮಾಡ್ತೀವಿ. 16 ಲೀಟರ್ ನೀರಿಗೆ 1/2 ಲೀಟರ್ ಹಾಕಿ ಸ್ಪ್ರೇ ಮಾಡಿದರೆ ಆ ಸೈನಿಕ ಹುಳು ಏನು ಕೆಮಿಕಲ್ ಹೊಡೆದಾಗ ಸಾಯ್ತು ಅದೇ ರೀತಿ ಸಾಯುತ್ತೆ. ಹೌದಾ? ಹೌದು. ಮೆಕ್ಕೆಜೋಳಕ್ಕೆ ಕಾಡುವಂಥ ಸೈನಿಕ ಹುಳು ಇದು ನಿಯಂತ್ರಣಕ್ಕೆ ಬರುತ್ತೆ, 100ಕ್ಕೆ 100 ನಿಯಂತ್ರಣಕ್ಕೆ ಬಂದಿದೆ ಸರ್. ಸೊ ಇದನ್ನ ರೈತರು ಹೆಚ್ಚು ಬಳಕೆ ಮಾಡ್ತದ್ರ ಹೇಗೆ? ನಮ್ಮ ಏರಿಯಾ ಅದೇ ಸರ್, ಈಗ ಏನಾಗಿದೆ ನಾಟಿ ಆಕಳುಗಳು ಇಲ್ಲ, ಗಂಜಲು ಸಿಗೋದು ಕಷ್ಟ. ಒಂದು ಅದನ್ನ ಪೇಸ್ಟ್ ಮಾಡಿ ಕುದಿಸಿ ಮಳಸಿ ಅಷ್ಟು ಪೇಷನ್ಸ್ ಇಲ್ಲ. ಫಾಸ್ಟ್ ಫುಡ್ ಹೆಂಗೆ ಹಂಗೆ ಜನಗಳು ಔಷಧಿ ಅಂಗಡಿಗೆ ಹೋಗಿ ತಂದೊಡೆಯೋದೇ ಅವ್ರ ಅಭ್ಯಾಸ. ನಾವು ಬಂಡ್ರು, ಪ್ರಾಕ್ಟಿಕಲಿ ಮಾಡಿದೀವಿ, ಅನುಭವ ಇದೆ, ನಾವು ಅದನ್ನೇ ಮಾಡ್ಕೊಂಡು ಹೊಡಿತೀವಿ. ಸಾವಯವ ಕೃಷಿ ಮಾಡ್ಕೊಂಡು ತಾಳ್ಮೆ ಶಕ್ತಿ ಇದ್ರೆ ಮಾತ್ರ ಆಗುತ್ತೆ ರೀ. ಅದು ಫಾಸ್ಟ್ ಫುಡ್ನಷ್ಟು ಫಾಸ್ಟ್ ಇರೋಲ್ಲ, ಸಾವಯವ ಕೃಷಿ ಸ್ವಲ್ಪ ನಿಧಾನ. ಈಗ ನೀವೇನು ಬೆಳೆಗಳನ್ನೆಲ್ಲ ಬೆಳಿತಿರಲ್ಲ, ಇವಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಔಷಧಿಗಳು ಹಾಕದೆ, ರಾಸಾಯನಿಕ ಗೊಬ್ಬರ ಹಾಕದೆ ಬೆಳೀತಾ ಇದ್ದೀರಿ. ಸೊ ಇದರಿಂದಾಗಿ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಿರುತ್ತಾ, ಅಥವಾ ನಿಮಗೆ ಮಾರುಕಟ್ಟೆ ಹೇಗೆ ನೀವು ಸೃಷ್ಟಿ ಮಾಡ್ಕೊಂಡಿದ್ದೀರಿ? ಮಾರುಕಟ್ಟೆ ಸ್ವಲ್ಪ ಸೃಷ್ಟಿ ಮಾಡ್ಕೊಳ್ತಲ್ಲ ಇದ್ದೀವಿ. ನಾವೀಗ ಬೆಳೆದಿರ್ತಕ್ಕಂಥ ಮಾಲ್ ನಮ್ಮ ರೇಟ್ ಎಂದು ಬರುತ್ತೆ ಅಲ್ಲೇ ತನಕ ನಾವು ಮಾರಾಟ ಮಾಡಲ್ಲ, ಅದಕ್ಕಾಗಿನೇ ಒಂದು ಗೋಡೌನ್ ಕಟ್ಸಿದ್ದೀವಿ. ನನ್ನ ಹತ್ರ ಸುಮಾರು 2 ವರ್ಷದಿಂದಲೂ ರಾಗಿ ಇದೆ. ನನಗೆ 35 ರೂಪಾಯಿ ಎಂದು ಬರುತ್ತೆ, ಅವತ್ತು ಮಾರ್ಬೇಕಂತ ಹಂಗೆ ಇಟ್ಟಿದ್ದೀನಿ. ಅದಕ್ಕಿಂತ ಕಡಿಮೆ ನಾನು ಮಾರಾಟ ಮಾಡೋಕೆ ನನಗೆ ಇಷ್ಟ ಇಲ್ಲ, ಮಾರಲ್ಲ. ನೋಡೋಣ ಎಷ್ಟು ದಿನಕ್ಕೆ ಬರುತ್ತೆ, ಇವತ್ತಲ್ಲ ನಾಳೆ ಬರುತ್ತೆ ಅಂತ ಹಂಗೆ ಇಟ್ಟಿದ್ದೀನಿ. ಹುರುಳಿ ಇದೆ, ಈಗ 2 ವರ್ಷದ ಹುರುಳಿ ಇದೆ, ಹುರುಳಿ ಈಗ 25 ರೂಪಾಯಿ ಇದೆ, 40 ರೂಪಾಯಿ ಎಂದು ಬರುತ್ತೆ, ಇನ್ನು 3 ವರ್ಷ ಆಗಲಿ, 40 ರೂಪಾಯಿ ಬಂದಾಗ ಮಾರಾಟ ಮಾಡ್ಬೇಕಂತ ನನ್ನ ಉದ್ದೇಶ ಇತ್ತು, ಹಂಗೆ ಇಟ್ಟಿದ್ದೀನಿ. ಅಂದರೆ ಒಬ್ಬ ರೈತರಿಗೆ ಒಂದು ಗೋದಾಮು ಬಹಳ ಅಗತ್ಯ. ಈ ತಾಳ್ಮೆ ಶಕ್ತಿ ಇದ್ದು ನಾನು ನನ್ನ ದರ ಬರತಕ್ಕ ಮಾರಾಟ ಮಾಡಲ್ಲ ಅಂದ್ರೆ ಗೋಡೌನ್ ಇಲ್ದ್ರ ಕೈಲಿ ಆಗದೇ ಇಲ್ಲ. ಗೋಡೌನ್ ಇದ್ರೆ ಮಾತ್ರ ಆಗುತ್ತೆ, ಇಲ್ಲಪ್ಪ ಅಂದ್ರೆ ಅಲ್ಲೇ ಹೊಲದಲ್ಲೇ ತುಳಿಸೋದು, ಹಂಗೆ ಮಾರಾಟ ಮಾಡೋದು, ಅದೆಷ್ಟಕ್ಕನ ಹೋಗಿರಲಿ ಇಟ್ಕೊಳಕ್ ಜಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಅವಶ್ಯಕತೆ ಮಾರಿಬಿಟ್ಟು. ನಾವು ಆ ರೀತಿ ಆಗಬಾರ್ದು. ನಾವು ರೈತರು ಮುಂದುವರಿಬೇಕಪ್ಪ ಅಂದ್ರೆ ನಮ್ಮ ಬೆಲೆ ನಿರೀಕ್ಷೆ ಮಾಡ್ಕೊಂಡಿದ್ರೆ ಮಾತ್ರ ನಾವು ಮುಂದುವರಿತೀವಿ, ಅವ್ರು ಕೇಳಿದ ಬೆಲೆ ಕೂಡ ನಾವು ಮುಂದುವರಿಯಕ್ಕಾಗಲ್ಲ. ರೈತರಿಗೆ ಒಂದಿಷ್ಟು ಹಿತ್ತಲು ಜಾಗ ಇರುತ್ತೆ, ಆ ಜಾಗ ಈ ಜಾಗ ಅಂತ ಒಂದಿಷ್ಟು ಇದ್ದೇ ಇರುತ್ತೆ, ಅಂತಲ್ಲೆಲ್ಲ ಗೋದಾಮುಗಳನ್ನು ಕಟ್ಟಿಕೊಳ್ಳೋದು ಸೂಕ್ತ ಅಂತ ಹೇಳ್ತೀರಿ ನೀವು? ಸೂಕ್ತಾರೆ, ಅವ್ರಿಗೆ ಎಷ್ಟು ಬೇಕು, ಅವ್ರ ಕೈಯಲ್ಲಿ ದೊಡ್ಡ ಗೋಡನ ಹಾಕಕ್ಕೆ ಜಾಗ ಇಲ್ಲಪ್ಪ ಅಂದ್ರೂ ಒಂದು 13-15 ಅಂತ ಆದ್ರೂ ಕಟ್ಟಿಕೊಂಡ್ರು ಅವ್ರು ಬೆಳೆದಿರ್ತಕ್ಕಂಥ ಮಾಲು ಸ್ಟಾಕ್ ಮಾಡೋಕೆ ಅವಕಾಶ ಆಗುತ್ತೆ. ರಮೇಶ್ ಅವ್ರು ಅದೇ ಹೇಳ್ತಿದ್ರು, ಈಗ ಒಬ್ಬ ರೈತನಿಗೆ ಮನೆ ಹತ್ರ ಹಿತ್ತಲೆ ಇರ್ತದೆ, ಏನಷ್ಟು ಜಾಗ ಇದ್ದೇ ಇರ್ತದೆ, ಈ ಗೋದಾಮು ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ನಿಮ್ಮ ಅನುಭವ ಹೇಳುತ್ತೆ ನನಗೆ. ಇದರಿಂದ ಬೆಳೆಗಳನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೋದು, ಬೆಲೆ ಹೆಚ್ಚಾದಾಗೆ ಮಾರಾಟ ಮಾಡಬಹುದು. ಯಾಕೆ ರೈತರು, ಎಲ್ಲ ರೈತರು ಈ ನಿಟ್ಟಿನಲ್ಲಿ ಮುಂದಾಗಲ್ಲ? ಈ ನಿಟ್ಟಿನಲ್ಲಿ ಮುಂದಾಗಲ್ಲ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಏನಾಗಿದೆ ಸರ್ ಅಂದರೆ, ಜನಗಳಲ್ಲಿ ಈ ಹೊರಗಡೆಯಿಂದ ಸಾಲ ತಂದಿರ್ತಾರೆ APMCಯಿಂದ, ಅವ್ರದ್ದು ಒತ್ತಡ ಜಾಸ್ತಿ ಆಗಿರುತ್ತೆ. ಒಂದು ಒಬ್ಬೊಬ್ಬರು ರೈತರದ್ದು ಒಂದೊಂದೇ ರೀತಿ ಸಮಸ್ಯೆಗಳು ಇರ್ತವೆ, ಅದು ಇಟ್ಕೊಳಕ್ಕೆ ತಾಳ್ಮೆನೇ ಇರಬೇಕು. ಸ್ವಲ್ಪ ಸುಧಾರಿಸೋ ಶಕ್ತಿನೂ ಇರ್ಬೇಕು ಹಣಕಾಸಿನಲ್ಲಿ. ಹಂಗಾದ್ರೆ ಮಾತ್ರ ಇಟ್ಕೊಳಕಾಗುತ್ತೆ. ನಾವು ಗೋಡಂ ಕಟ್ಸಿ ನಾವು ಪರವಾಗಿಲ್ಲ, ಸ್ವಲ್ಪ ಚೇತರಿಸ್ಕೊಂಡಿದ್ವಿ ಇಟ್ಕೊಳ್ತಾ ಇದೀವಿ. ನಾವು ಮೊದಲು ಮಾರಾಟ ಮಾಡಿರ್ಬೋದು ಹಂಗಾನೆ ಗೋಡ ನೆಲದಲ್ಲೇ. ಹಿಂದಿನ ಕಾಲದಲ್ಲಿ ಗೋಡಂ ಏನಾಯ್ದು ಅಂಡರ್ಗ್ರೌಂಡ್ ನಲ್ಲಿ ಖನಿಜ ಮಾಡಿರೋರು, ಅಗೆಯವಂತ ಮಾಡಿರೋರು, ಗೋಡ್ಗಳಲ್ಲಿ ಒಡೆಯವಂತ ಇಡ್ತಿದ್ರು. ಈಗ ವಾಸ್ತವ ಮನೆಗಳು ಬಂದ್ಬಿಟ್ಟು ಒಡೆ ಹೋದ್ವು, ಈ ಸಿ ಸಿ ರೋಡ್ ಬಂದ್ಬಿಟ್ಟು ಅಂಡರ್ಗ್ರೌಂಡ್ ಕಣಜ ಹೋದ್ವು, ಅಗೆಗಳು ಹೋಗ್ಬಿಟ್ಟು. ಹಂಗಾಗ್ಬಿಟ್ಟು ಈಗೆಲ್ಲ ಏನಪ್ಪ ಅಂದ್ರೆ ಎ ಪಿ ಎಂ ಸಿ ಬಂದಾಳಿಂದ ಹೊಲದಾಳಿಂದ ಸೀದಾ ಎ ಪಿ ಎಂ ಸಿ ಹೋಗುತ್ತೆ. ನಾವು ಸ್ವಲ್ಪ ನಮಗೆ ರೇಟ್ ಬಂದಾಗ ಮಾರಾಟ ಮಾಡೋಕ್ಕೆ ಈಗ ಎ ಪಿ ಎಂ ಸಿ ಏನು ಮಾಡ್ತಾರಪ್ಪ ಅಂದರೆ ಖರೀದಾರರು ಈ ರೈತರು ಹೆಚ್ಚು ಯಾವಾಗ ಮಾರ್ಕೆಟ್ ಇರ್ತಾರೋ ಆವಾಗ ಕಡಿಮೆ ಬೆಲೆ ತಗೊಳ್ತಾರೆ. ಸ್ವಲ್ಪ ರೈತರು ತರ್ತಕ್ಕಂಥ ಸಂಖ್ಯೆ ಕಡಿಮೆ ಆದಾಗ ಜಾಸ್ತಿ ಬೆಲೆಗೆ ತಗೊಳ್ತಾರೆ. ಆ ರೀತಿಯಾಗಿರೋದ್ರಿಂದ ನಾವು ಸ್ವಲ್ಪ ದಿನ ಬಿಟ್ಟು ಹಾಕಿದರೆ ನಮಗೂ ಅನುಕೂಲ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಗೋಡನ್ ಮಾಡ್ಕೊಡಿವಿ. ಇತ್ತಿದ್ರೆ ಅವ್ರ ಮನೆಗೆ ಬೇಕಾಗಿರ್ತಕ್ಕಂಥ ಒಂದು 4-5 ಹಣ್ಣಿಂಗಿಡಗಳು ಹಾಕೊಂಡ್ರು ಅವ್ರು ಹಣ್ಣು ತಿನ್ಬೋದು. ನಮ್ಮ ಮನೆ ಹತ್ರ ಕಡಲಲ್ಲಿ ನಾವು ಮನೆ ಇರೋದ್ರಿಂದ ಒಂದು ಸಪೋಟ ಗಿಡ ಹಾಕೊಂಡಿವಿ, ಒಂದು ಪೇರ್ಲ ಗಿಡ ಹಾಕೊಂಡಿವಿ, ಒಂದು ಬುಕ್ಕೆ ಗಿಡ ಹಾಕೊಂಡಿವಿ, ಸೀತಾಫಲ ಗಿಡ ಹಾಕೊಂಡಿವಿ. ಇವೆಲ್ಲವೂ ನಮಗೆ ವರ್ಷಕ್ಕೆ ಯಾವ್ಯಾವ ಕಾಲದಲ್ಲಿ ಯಾವ ಹಣ್ಣು ಸಿಗ್ತಾವೆ ಅವನ್ನೆಲ್ಲ ತಿಂತಾ ಇದ್ದೀವಿ. ಹಿತ್ತಲಿರ್ತಕ್ಕಂಥವ್ರು ಹಾಕೊಂಡ್ರು ಬಹಳ ಒಳ್ಳೇದೇನೆ, ಅವ್ರ ಮನೆ ಬೇಕಾಗಿರ್ತಕ್ಕಂಥ ಹಣ್ಣು ಅವರೇ ತಿನ್ಬಹುದು. ಹಿತ್ತಲನ್ನು ಹಾಗೆ ಸುಮ್ಮನೆ ಅದನ್ನ ಕಳ್ಳಿ ಕಂಟಿ ಬಿಡೋದಕ್ಕಿಂತ ಹಣ್ಣು ಹಂಪಲು ಗಿಡಗಳನ್ನ ಹಾಕೊಂಡ್ರೆ ಒಳ್ಳೆ ಮನೆ ಮಂದಿಗೆ ಮಕ್ಕಳಿಗೆ ಎಲ್ಲದಕ್ಕೂ ಒಳ್ಳೊಳ್ಳೆ ಹಣ್ಣುಗಳು ನಾವು ಕೆಮಿಕಲ್ ಇರತಕ್ಕಂಥ ಹಣ್ಣನ್ನು ತಿಂತೀವಿ ನಮ್ಮ ಮನೆಯಲ್ಲೇ ಇದ್ರೇನೆ. ಹಂಗಾಗ್ಬಿಟ್ಟು ನಾವು ಎಲ್ಲ ರೀತಿ ಹಣ್ಣು ತಿಂತಾ ಇದೀವಿ. ಜೊತೆಗೆ ನೀವು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀರಿ? ಹೌದು ಸರ್. ಏನೇನು ಮಾಡ್ತೀರಿ ಟೈಲರಿಂಗ್ ನಲ್ಲಿ? ಟೈಲರಿಂಗ್ ನಾವು ಸುಮಾರು 25 ವರ್ಷದಿಂದಲೂ ಟೈಲರಿಂಗ್ ಕಸಬು. ನಮಗೆ ಅದು ಒಂಥರ ಉಪ ಕಸಬು ಇದ್ದಂಗೆ, ಅದನ್ನು ಮೇಜರ್ ಕಸಬಲ್ಲ, ವ್ಯವಸಾಯನೇ ಮೇಜರ್ ಕಸಬು. ನಾವು ಬಿಡುವಿನ ಸಮಯದಲ್ಲಿ ಬಟ್ಟೆ ಬಿದ್ದು ಅಂದ್ರೆ ಬಿಡು ಮಾಡ್ಕೊಂಡಾದ್ರೂ ಬಟ್ಟೆ ಹೊಲಿತೀವಿ. ರಾತ್ರಿ ಸಮಯದಲ್ಲಾದ್ರೂ ಹೊಲಿತೀವಿ, ಇಲ್ಲ ಹೊಲದ ಕೆಲಸಕ್ಕೆ ಲೇಬರ್ ಕಳಿಸಿ ಆದ್ರೂ ಬಟ್ಟೆ ಹೊಲಿತೀವಿ. ಟೈಲರಿಂಗ್ ನಮಗೆ ಭಾಳ ಹೆಲ್ಪ್ ಮಾಡಿದೆ, ಸಹಕಾರಿಯಾಗಿನೂ ಕೆಲಸ ಮಾಡಿದೆ ಸರ್. ಟೈಲರಿಂಗ್ ಮಾಡ್ಕೊಂತಲ್ಲ ನಾವು ಟ್ಯಾಕ್ಟ್ರಿ ಟಾಪ್ ಹೊಲಿಯೋದು ಕಲ್ತೀವಿ. ಎಲ್ಲೆಲ್ಲಿಂದಲೋ ಬಂದು ನಮ್ಮ ಹತ್ರ ಟ್ಯಾಕ್ಟ್ರಿ ಟಾಪ್ ಹೊಲಿಸ್ಕೊಂಡು ಹೋಗ್ತಾರೆ. ಈಗ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಕಾಂಪಿಟೇಷನ್ ಆಗಿರೋದ್ರಿಂದ ಯಾರನ್ನ ಫೋನ್ ಮಾಡಿದ್ರೆ ಅವ್ರ ಊರಿಗೆ ಹೋಗಿನೂ ಹೊಲ್ದು ಬಂದಿರ್ತೀವಿ. ಪೆಟ್ರೋಲ್ ಖರ್ಚು ಕೇಳ್ತೀವಿ, ಇಲ್ಲಪ್ಪ ನಮ್ಮ ಮನೆ ಹತ್ರ ಬಂದ್ರೆ ಈ ರೇಟಿಗೆ ಹೊಲಿತೀವಿ, ನಾವು ನಿಮ್ಮ ಹತ್ರ ಬಂದ್ರೆ ನಮಗೆ ಪೆಟ್ರೋಲ್ ಖರ್ಚು ಕೊಡಬೇಕು ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಖರ್ಚು ಅವ್ರ ಮನೆ ಹತ್ರ ಹೋಗಿ ಹೊಲ್ ಬರ್ತಾ ಇದೀವಿ. ಅಂದ್ರೆ ಟ್ರ್ಯಾಕ್ಟ್ರಿ ಮೇಲ್ಚಾವಣಿ, ಟ್ರ್ಯಾಕ್ಟ್ರಿ ಮೇಲಿದು ಟಾಪು, ಅದನ್ನು ಹೊಲ್ ಕೊಡ್ತೀವಿ, ಹೊಲಿತೀವಿ ಸರ್. ಇದು ಯಾವಾಗಲೂ ಇರ್ತದ ಕೆಲಸ ಹೇಗೆ ಇದು? ಅದು ಯಾರಿಗೆ ಯಾವಾಗ ಬೇಕನ್ನಿಸುತ್ತೋ ಅವಾಗ ಕೇಳಿದಾಗ ಹೊಲ್ ಕೊಡ್ತೀವಿ. ಇಂಥ ಟೈಮ್ ಅಂತೇನಿಲ್ಲ, ಆದಷ್ಟು ದೀಪಾವಳಿ ದಸರಾ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹೇಗೆ ಆಯುಧ ಪೂಜೆ ಬೆಲೆ ಹೇಗೆ ನಿರ್ಧಾರ ಮಾಡ್ತೀರಿ, ಆದಾಯ ಹೇಗೆ ಸಿಗುತ್ತೆ ಇದರಲ್ಲಿ ಸರ್? ಆದಾಯ ಒಂದು ಟ್ಯಾಕ್ಟ್ರಿ ಟಾಪ್ ಹೋದ್ರೆ ನಮಗೆ 300 ರೂಪಾಯಿ ಕೂಲಿ ಕೊಡ್ತಾರೆ, 2 ತಾಸು ಕೆಲಸ ಇರುತ್ತೆ. ಮೆಟೀರಿಯಲ್ ಅವ್ರದ್ದೇ ಇರ್ಬೇಕಾ? ಮೆಟೀರಿಯಲ್ ಅವ್ರದ್ದೇ ಸರ್. ಮೆಟೀರಿಯಲ್ ನಮ್ದೇ ಆದ್ರೆ 1500 ರೂಪಾಯಿ ತಗೊಳ್ತೀವಿ. ಮೆಟೀರಿಯಲ್ ನಮ್ಮ ಹತ್ರ ಇದೆ, 1500 ರೂಪಾಯಿ ಒಂದು ಟಾಪ್ಗೆ ತಗೊಳ್ತೀವಿ ಸರ್. ಸರ್, ಈಗ ನೀವೇನು ಸಾವಯವದಲ್ಲೇ ಕೃಷಿಯನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಬೆಳೆಗಳಿಗೆ ಮಾರುಕಟ್ಟೆ ಹೇಗೆ? ನಮ್ಮ ಬೆಳೆಗಳಿಗೆ ಮಾರ್ಕೆಟು ಸೃಷ್ಟಿ ಆಗ್ತಾ ಇದೆ ಸರ್. ನಾವೀಗ ಸ್ವಲ್ಪ ಜನಗಳ ಸಂಪರ್ಕದಲ್ಲಿ ಇಟ್ಕೊಂಡಿದ್ದೀವಿ. ಸುಮಾರು ಈಗ 4-5 ಜನ ಬೆಂಗಳೂರಿನಲ್ಲಿ ನಿಮಗೆ ಶೇಂಗಾ ಎಣ್ಣೆ ಬೇಕಂತ ಕೇಳ್ತಾರೆ, ಸೂರ್ಯಕಾಂತಿ ಎಣ್ಣೆ ಬೇಕಂತ. ಅವ್ರಿಗೆ ನಾವು ಬಸ್ಗೆ ಇಟ್ಕೊಳ್ಸೋ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ನಾವು ಅದನ್ನ ಗಾಣ ಬಿಡಿಸಿ ಮಾರಾಟ ಮಾಡ್ತಾ ಇದ್ದೀವಿ. ನೇರವಾಗಿ ಸೂರ್ಯಕಾಂತಿನೂ ಮಾರಲಿಲ್ಲ, ಶೇಂಗಾನು ಮಾರಾಟ ಮಾಡಿಲ್ಲ. ಸೊ ದೂರ ದೂರದ ಮಾರುಕಟ್ಟೆಗೆ ನಿಮ್ಮ ಉತ್ಪನ್ನಗಳು ಹೋಗ್ತಾ ಇದೆ, ಕಳಿಸ್ತಾ ಇದೀವಿ ಸರ್. ಹೊಸಪೇಟೆಯಲ್ಲಿ ಪ್ರಕೃತಿ ಆರ್ಗಾನಿಕ್ ಅಂತ ಇದೆ, ಅವ್ರಿಗೂ ನಮ್ಮ ಅವ್ರ ಹತ್ರ ಮಾರಾಡ್ತಕ್ಕಂಥ ಸೂರ್ಯಕಾಂತಿ ಎಣ್ಣೆ ಶೇಂಗಾ ಎಣ್ಣೆನೇ ನಮ್ಮದೇನೆ. ರಾಗಿನೂ ಕಳಿಸ್ತೀವಿ, ರಾಗಿ ಹಿಟ್ಟು ಕೇಳಿದವರಿಗೆ ರಾಗಿ ಹಿಟ್ಟು ಮಾಡಿ ಕಳಿಸ್ತಾ ಇದೀವಿ. ಇಲ್ಲಿ ಎಣ್ಣೆಯನ್ನು ತಯಾರು ಮಾಡೋದು ನಿಮ್ಮಲ್ಲಿ ಗಾಣಗಳಿದಾವ ಹತ್ತಿರದಲ್ಲಿ ಹೇಗೆ? ಸರ್, ನಾವು ಗಾಣ ಸುಮಾರದಿಂದ 15 ಕಿಲೋಮೀಟರ್ ಚಿಕ್ಕ ಜೋಗಳಿಂದಿದೆ, ಅಲ್ಲಿಗೆ ಹೋಗಿ ನಾವು ಮಾಡಿಸ್ಕೊಂಬರ್ತೀವಿ ಗಾಣ. ನಮ್ಮೂರಲ್ಲಿ ಒಬ್ರು ಶರಣಪ್ಪ ಅಂತ ಈ ಗಾಣ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಈ ಸದ್ಯದಲ್ಲಿ ನಾವು ಚಿಕ್ಕ ಜೋಗಳಿಗೆ ಹೋಗಿ ಮಾರಾಟ ಬಿಡಿಸಿ. ಮಿಷಿನ್ ಗಾಣನ ಅಥವಾ ಮಿಷಿನ್ ಗಾಣನೆ, ಕರೆಂಟ್ ಯಂತ್ರನೇ. ಆದ್ರೆ ಹೈಜಿನಿಕ್ ಅಲ್ಲ, ಸಣ್ಣ ಮಿಷಿನ್ ಆಗಿರೋದ್ರಿಂದ ಅಂತ ಹೀಟ್ ಏನು ಬರಲ್ಲ, ಎಣ್ಣೆ ಸಾಧಾರಣ ಹೀಟ್ ಬರುತ್ತೆ. ಎಣ್ಣೆ ಸಾಧಾರಣವಾಗಿರುತ್ತೆ. ಒಂದು ಗಂಟೆಗೆ 50 ಕೆಜಿ ಸೂರ್ಯಕಾಂತಿನ ಎಣ್ಣೆ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥ ಯಂತ್ರ ಆಗಿರೋದ್ರಿಂದ ಅದು ಅಂತ ಹೀಟ್ ಏನಿರಲ್ಲ, ಟೆಂಪರೇಚರ್ ಕಡಿಮೆನೇ ಇರುತ್ತೆ. ಈಗ ಇದು ಎಣ್ಣೆ ಯಾವ ಪ್ರಮಾಣದಲ್ಲಿ ಸಿಗುತ್ತೆ, ಎಷ್ಟು ಕೆಜಿಗೆ? ಸರ್, ಸೂರ್ಯಕಾಂತಿ 4 ಕೆಜಿಗೆ 1 ಕೆಜಿ ಎಣ್ಣೆ ಬರುತ್ತೆ. ಶೇಂಗಾನು 3 ಕೆಜಿ 800 ಗ್ರಾಮು, 4 ಕೆಜಿಗೆ 1 ಕೆಜಿ ಎಣ್ಣೆ ಬರುತ್ತೆ. ಸರ್, ಈಗ ಬೆಲೆ ಇವತ್ತು ಏನು ಅಂಗಡಿಗಳಲ್ಲೆಲ್ಲ ಬೇರೆ ಬೇರೆ ಕಂಪನಿಗಳ ಎಣ್ಣೆಗಳೆಲ್ಲ ಬಂದು ತುಂಬ ಬೆಲೆ ಜಾಸ್ತಿ ಆಗಿದೆ ಅಂತ ಅಳಲು ಜನರಲ್ಲಿದೆ. ಸೊ ಈಗ ಗಾಣದಿಂದ ತಯಾರಿಸಿರ್ತಕ್ಕಂಥ ಎಣ್ಣೆಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ, ಆ ಒಂದು ಮಾರ್ಕೆಟಿನ ಸ್ಪರ್ಧೆಗೆ ನಿಮಗೆ ಒಳ್ಳೆ ಲಾಭದಾಯಕ ಬೆಲೆ ಸಿಗ್ತಾ ಇದೆಯಾ ಹೇಗೆ? ನಾವು ನಮ್ಮ ಬೆಲೆಗೆ ಸುಮಾರು ಶೇಂಗಾ ಎಣ್ಣೆ 300 ರೂಪಾಯಿನೇ ಮಾರಾಟ ಮಾಡ್ತಾ ಇದ್ದೀವಿ. ಅದನ್ನ ಎಣ್ಣೆ ಒಳ್ಳೇದು, ನಮಗೆ ಗಾಣದ ಎಣ್ಣೆನೇ ಬೇಕಂತಕ್ಕಂಥ ಕೇಳಿದ್ರಿಗೆ ಮಾತ್ರ ಕೊಡ್ತೀವಿ. ಎಲ್ಲರೂ ತಗೊಳ್ಳೋದ ಸರ್, ಇದು ರೇಟ್ ಅನ್ನಿಸ್ತದೆ. ನಾವು ಬಿಡಿಸ್ತಕ್ಕಂಥ ಎಣ್ಣೆ ಯಾರು ಬಯಸ್ತಾರೋ ಅವ್ರಿಗೆ ನಾವು ಕೊಡ್ತೀವಿ ಸರ್. ನಾವು ಕೇಳಿದ್ರೆ ರೇಟ್ಗೆ 300 ರೂಪಾಯಿ ಲೀಟ್ರ್ ಶೇಂಗಾ ಎಣ್ಣೆ ಕೊಡ್ತೀವಿ, ಸೂರ್ಯಕಾಂತಿ ಎಣ್ಣೆ 280 ರೂಪಾಯಿ ಕೊಡ್ತಾ ಇದ್ದೀವಿ. ರಮೇಶ್ ಅವ್ರಿಗೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಎಷ್ಟು ಜನ ಇದ್ದೀರಿ, ನಿಮ್ಮ ಮಕ್ಕಳು ಮತ್ತು ಮುಂದೆ ಏನೇನು ಕನಸುಗಳು? ನಮ್ಮ ಕುಟುಂಬದಲ್ಲಿ ನಾನು ಹೆಂಡತಿ ಇಬ್ರು ಮಕ್ಕಳಿದ್ದಾರೆ, ಇಬ್ರು ಹೆಣ್ಮಕ್ಳೇ, ಒಬ್ಬ 8ನೇ ಕ್ಲಾಸ್ ಓದ್ತಿದ್ದಾಳೆ, ಒಬ್ಬ 6th ಓದ್ತಿದ್ದಾಳೆ. ಅವರು ಮುಂದೆ ಏನು ಆಗ್ತಾರಂತ ಈಗಲೇ ನಿರೀಕ್ಷೆ ಹೇಳಕ್ ಬರಲ್ಲ. ಅವರು ವಿದ್ಯೆ ಎಜುಕೇಶನ್ ಯಾವ ರೀತಿ ಮಾಡ್ತೀವಿ ಪರವಾಗಿಲ್ಲ, ಓದ್ತಿದ್ದಾರೆ. ಒಂದು 80% to 95% ತನಕ ಓದ್ತಿದ್ದಾರೆ. ಈಗ ಕೃಷಿ ಅಂದರೆ ತುಂಬ ವೆಚ್ಚದಾಯಕವಾಗ್ತದೆ, ಲಾಭ ಕಡಿಮೆ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಜನರ ಅಳಲು. ಈಗ ನಿಮ್ಮ ಈ ಕೃಷಿ ಪದ್ಧತಿಯನ್ನೆಲ್ಲ ನೋಡಿದರೆ ವೆಚ್ಚದಾಯಕವಲ್ಲದ ಅಂದರೆ ವೆಚ್ಚವಿಲ್ಲದೇ ಅಂದರೆ ಕಡಿಮೆ ವೆಚ್ಚದಲ್ಲೇ ಕೃಷಿ ಮಾಡ್ಬೋದು ಅಂತಕ್ಕಂಥದ್ದು, ಹಾಗಾಗಿ ನಿಮ್ಮನ್ನು ಅನುಕರಿಸುವಂಥ ರೈತರು ಮುಂದೆ ಬರ್ತಾ ಇದ್ದಾರೆ ಹೇಗೆ? ಕೆಲವೊಬ್ರು ನೋಡ್ಕೊಂಡು ಬರ್ತಾ ಇದಾರೆ, ಫಸ್ಟ್ ನಮ್ಮನ್ನು ಸ್ವಲ್ಪ ಅಣಗಿಸ್ತಿದ್ರು, ಇವರು ಏನು ಸಾವಯವ ಮಾಡ್ತಾರೆ ಅಂತೇಳಿ. ಈಗ ಅವರು ಸ್ವಲ್ಪ ಖರ್ಚು ಜಾಸ್ತಿ ಕಂಡಾಗ ನಾವು ಕಡಿಮೆ ಮಾಡ್ತಕ್ಕಂಥದ್ ನೋಡಿ ಕೆಲವರು ಸ್ವಲ್ಪ ಟರ್ನ್ ಆಗ್ತಿದ್ದಾರೆ, ಕಡಿಮೆ ಕಡಿಮೆ ಮಾಡ್ಕೊಳ್ತಾ ಬರ್ತಾ ಇದಾರೆ. ಒಂದೇ ಸಾಲಿನೂ ಬರೋದು ಕಷ್ಟನೇ. ಒಳ್ಳೆಯದು ರಮೇಶ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಅನುಭವ ಕುರಿತು ಶ್ರೀ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೈತ ಮಿತ್ರರೇ, ಇದೀಗ ಕೇಳಿ ಹವಾಮಾನ ವರದಿಯನ್ನು ಶಾಂತಪ್ಪ ದೊತ್ತರಗಾವಿ ಅವರಿಂದ. ನಮಸ್ಕಾರ ರೈತ ಬಂಧುಗಳೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತರ್ಗಾಮ್ ಅಂತ ಹೇಳಿ, ನಾನು ಇಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ GKMS ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರೈತ ಬಂಧುವರೇ, ನಾನು ಈ ಜಿಲ್ಲೆಯಾದ್ಯಂತ ಕಳೆದ ಒಂದು ವಾರದಲ್ಲಿ ಯಾವ ರೀತಿ ಒಂದು ಹವಾಮಾನದ ಪರಿಸ್ಥಿತಿ ಇತ್ತು ಮತ್ತು ಮುಂದಿನ ಒಂದು ಹವಾಮಾನದ ಮುನ್ಸೂಚನೆಗೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಏನು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಎನ್ನುವುದರ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಂಧವರೇ, ಇವಾಗ ನಮಗೆ ಹಿಂಗಾರಿನ ಒಂದು ಹಂಗಾಮಿನಲ್ಲಿ ಕಳೆದ ಆಲ್ಮೋಸ್ಟ್ ಒಂದು 15 ದಿವಸದಿಂದ ನಮಗೆ ಮಳೆ ಆಗ್ತಾ ಇಲ್ಲ. ಅದೇ ರೀತಿ ಮುಂದಿನ ಒಂದು ವಾರದ ಒಂದು ಮುನ್ಸೂಚನೆಯ ಪ್ರಕಾರ ನಮಗೆ ಮಳೆ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಕಾಣಿಸ್ತಾ ಇದ್ದಾವೆ. ಸೊ ಈ ಒಂದು ಮುನ್ಸೂಚನೆ ಇಟ್ಕೊಂಡು ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ಯಾವ ರೀತಿಯಪ್ಪ ಅಂತಂದ್ರೆ, ಈಗ ನಮ್ಮ ಹಿಂಗಾರಿನ ಬೆಳೆಗಳಾದ ಜೋಳ ಮತ್ತು ಕಡಲೆ, ಈ ಒಂದು ಬೆಳೆಗಳಿಗೆ ನೀರು ಬೇಕಾಗಿದೆ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಂತಂದ್ರೆ, ಆಲ್ರೆಡಿ ಏನು ಒಂದು ಮಣ್ಣಿನಲ್ಲಿ ತೇವಾಂಶವಿದೆ, ಆ ತೇವಾಂಶನ ಹಿಡಿದಿಟ್ಟುಕೊಳ್ಳುವಾಗಂತ ಒಂದಿಷ್ಟು ಕೃಷಿ ಚಟುವಟಿಕೆ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ, ನಾವು ಅಂತರ ಬೇಸಾಯ ಕ್ರಮಗಳನ್ನ ಕೈಗೊಳ್ಬೇಕು, ಇಲ್ಲ ಕೈಯಿಂದ ಕಸ ಇತ್ತಂದ್ರೆ ಕಸನ ತೆಗಿಬೇಕು. ಆಮೇಲೆ ನಾವು ಕಸ ಏನು ಹೊಲದಲ್ಲಿ ಬೇರೆ ಬೇರೆ ಒಂದು ಬೆಳೆಗಳ ಒಂದು ಕಸ ಇತ್ತಂದ್ರೆ ಅದನ್ನ ನಾವು ಮಲ್ಚಿಂಗ್ ಅಂತ ಆ ಬೆಳೆಯಲ್ಲಿ ಯೂಸ್ ಮಾಡಿ ಅದರಲ್ಲಿಂದ ನಾವು ಏನಾಗುತ್ತೆ, ಮಣ್ಣಿನಲ್ಲಿರೋ ತೇವಾಂಶ ಆವಿಯಾಗದಂತೆ ತಡೆದುಕೊಳ್ತೈತೆ. ಸೊ ಈ ರೀತಿ ಮಾಡುವುದರಿಂದ ನಮಗೆ ತೇವಾಂಶನ ಹಿಡಿದಿಟ್ಟುಕೊಂಡು ಆ ಒಂದು ಹಿಂಗಾರಿನ ಬೆಳೆಗೆ ಅನುಕೂಲ ಆಗುತ್ತೆ. ಹಾಗೇನೆ ಈಗ ಪ್ರಸ್ತುತ ಒಂದು ಏನಾಗುತ್ತೆ, ಮುಂದಿನ ನಮಗೆ ವಾತಾವರಣದಲ್ಲಿ ರಾತ್ರಿ ಉಷ್ಣಾಂಶದಲ್ಲಿ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆಗಳಿದ್ದಾವೆ. ಈ ಒಂದು ಉಷ್ಣಾಂಶ ಕಡಿಮೆ ಆಗಿದ್ರೆ ಏನಾಗುತ್ತೆ ಅಂದ್ರೆ, ಹೂವು ಮತ್ತು ಕಾಯಿಗಳು ಉದುರುವ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕಾಗಿ ಯಾವುದೇ ಒಂದು ಬೆಳೆಯಲ್ಲಿ ಈಗ ಮೊಗ್ಗು ಮತ್ತು ಕಾಯಿ ಇರುವಂತ ಬೆಳೆಗಳಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ, 0.25 ml ಪ್ಲಾನೋಫಿಕ್ಸ್ ಅಂತ ಸಿಗುತ್ತೆ, ಅದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದರೆ ಮೊಗ್ಗು ಮತ್ತು ಕಾಯಿ ಉದುರೋದನ್ನ ತಡೆಗಟ್ತೈತೆ. ಹಾಗೇನೆ ಈಗ ಒಂದು ನೀರಿನ ಮೂಲಗಳಿತ್ತಂತಂದ್ರೆ, ಅವಶ್ಯಕತೆಗೆ ಅನುಸಾರವಾಗಿ ಈ ಹಿಂಗಾರಿನ ಬೆಳೆಗಳಿಗೆ ತಾವು ನೀರನ್ನ ಕೊಡ್ಬೇಕು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಮುಂದಿನ ಒಂದು ವಾರದವರೆಗೆ ನಮಗೆ ಮಳೆ ಆಗುವ ಸಾಧ್ಯತೆಗಳು ಕಡಿಮೆ ಇದಾವೆ. ಹಾಗೇನೆ ಈಗ ಹತ್ತಿ ಬಿಡಿಸೋದರಲ್ಲಿ ಮತ್ತು ಯಾವ್ದಾದ್ರು ಮುಂಗಾರಿನ ಒಂದು ಬೆಳೆಗಳ ಕಟಾವಿನ ಹಂತದಲ್ಲಿದ್ದರೆ ತಾವು ಈ ಒಂದು ರಾಶಿಯನ್ನ ಮಾಡಿಕೊಂಡು ಮುಂದುವರಿಸಬಹುದು. ನಮಗೆ ಮಳೆ ಬರುವ ಸಾಧ್ಯತೆ ಕಡಿಮೆ ಇರುವುದರಿಂದ ಹಾಗೇನೆ ಈಗ ನಮ್ಗೆ ಏನ್ ಮಾಡ್ತೀವಿ ಅಂದ್ರೆ, ಈಗ ಕಡಲೆಯಲ್ಲಿ ನಾವು ಇನ್ನೂ ಯಾರಾದರೂ ಬಿತ್ತಿಲ್ಲಪ್ಪ ಅಂತಂದ್ರೆ, ಕಡಲೆ ಬಿತ್ತಬೇಕಾದ್ರೆ ಬೀಜೋಪಚಾರ ಮಾಡಿ ಬಿತ್ತನೆಯನ್ನ ಕೈಗೊಳ್ಳಿ. ಅದೇನಪ್ಪ ಅಂತಂದ್ರೆ, 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ನಾವು ಬಿತ್ತನೆಯನ್ನ ಮಾಡಬಹುದು. ಈ ಕಡಲೆ ಬಿತ್ತನೆಯನ್ನ ನಾವು 2nd ವಾರದವರೆಗೂ ನಾವು ಮುಂದುವರಿಸಿಕೊಂಡು ಹೋಗ್ಬೋದು. ಆಮೇಲೆ ಈಗ ಕಡಲೆ ಬಿತ್ತುವಾಗ ತಮ್ಮ ಹೊಲದಲ್ಲಿ ಏನಾದರೂ ಜಾಸ್ತಿ ಕಸ ಬರ್ತಿತ್ತಪ್ಪ ಅಂತ ಏನ್ ರೈತಂದ್ರೆ, ಕಡಲೆ ಬಿತ್ತುವ ದಿವಸ ಅಥವಾ ಮರುದಿವಸ ತಾವು ಕಸದ ಹಣ್ಣಿನ ಸಿಂಪರಣೆ ಮಾಡಬಹುದು. ಅದ್ಯಾವುದಂದ್ರೆ, ಆ 1.3 ಲೀಟರ್ ಪೆಂಡಿಮಿಥಿಲಿನ್ 30 EC ರೂಪದಲ್ಲಿ ಸಿಗ್ತೈತಿ. ಇಲ್ಲಂದ್ರೆ 800 ml ಪೆಂಡಿಮಿಥಿಲಿನ್ ಅದು 38.7 CS ರೂಪದಲ್ಲಿ ಸಿಗ್ತೈತಿ. ಈ ಒಂದು ಕಳೆನಾಶಕವನ್ನ ನಾವು ಸುಮಾರು 300 ಲೀಟರ್ ನೀರಿನಲ್ಲಿ ಬೆರೆಸಿ ಅದು 1 ಎಕರೆಗೆ ಆಗುವ ಹಾಗೆ ಸಿಂಪರಣೆಯನ್ನ ಕೈಗೊಳ್ಳ್ರೆ. ಅದು ನಾವು ಈ ಒಂದು ಕಳೆನಾಶಕ ಯೂಸ್ ಮಾಡ್ಬೇಕಂತಂದ್ರೆ ಯಾವಾಗ್ಲೂ ನೆನ್ಪಿಟ್ಟುಕೊಳ್ಳಿ ರೈತ ಬಾಂಧವ್ರೆ, ಬಿತ್ತಿದ ದಿವಸ ಅಥವಾ ಮರುದಿವಸ ಮಾತ್ರ ಸಿಂಪರಣೆ ಮಾಡ್ರಿ. ಆಮೇಲೆ ಸ್ವಲ್ಪ ಮಣ್ಣಿನಲ್ಲಿ ತೇವಾಂಶ ಇದ್ದರೆ ಇದು ತುಂಬಾ ಒಳ್ಳೆ ಕೆಲಸ ಮಾಡ್ತೈತೆ. ಹಾಗೇನೆ ಈಗ ಕಡ್ಲಿ ಆಲ್ರೆಡಿ ಬಿತ್ತಿರ್ತಾರೆ, ಸುಮಾರು 1 ತಿಂಗಳ ಒಂದು ಬೆಳೆ ಇತ್ತಪ್ಪ ಅಂತಂದ್ರೆ ಅದರ ಮೇಲಿನ ಕುಡಿಚಿ ಉಟ್ಬೇಕು. ಸೊ ಈ ರೀತಿ ಕುಡಿಚಿ ಉಟ್ಟುವುದರಿಂದ ಏನಾಗುತ್ತೆ, ನಮಗೆ ಜಾಸ್ತಿ ಪಂಗಲಗಳು ಬಂದು ಒಳ್ಳೆ ಇಳುವರಿ ಬರಲು ಸಹಾಯವಾಗುತ್ತೆ. ಮತ್ತೀಗ ಹತ್ತಿಗೆ ಬಂದ್ರೆ ಹತ್ತಿ ಆಲ್ರೆಡಿ ಬಿಡಿಸ್ತಾ ಇದ್ದಾರೆ. ಆಮೇಲೆ ಲೇಟ್ ಆಗಿ ಹತ್ತಿ ಯಾರಾದ್ರೂ ಬಿತ್ತಿದ್ರೆ ಅಥವಾ ಉರಿದ್ರೆ ಅದಕ್ಕೆ ನಮಗೆ ಸಾಮಾನ್ಯವಾಗಿ ಈಗ ಕೆಂಪು ರೋಗ ಕಂಡು ಬರ್ತಾ ಇದೆ, ಎಲೆ ಕೆಂಪಾಗುವಿಕೆಯನ್ನ. ಸೊ ಈ ರೀತಿ ಏನಾರ ಕಂಡು ಬಂತಪ್ಪ ಅಂತಂದ್ರೆ ತಾವು 10 ಗ್ರಾಂ ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು ಇದರ ಜೊತೆಗೆ 10 ಗ್ರಾಂ 19 ಅಲ್ ಅಂತ ಹೇಳ್ತೀವಿ. ಈ ಒಂದು ಸಿಂಪರಣೆಯನ್ನ ನಾವು 3 ಸಲ ಸಿಂಪರಣೆ ಮಾಡಬೇಕಾಗತ್ತೆ. ಅದು ಹೂವಾಡುವ ಹಂತ, ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ. ಸೊ ಈ ರೀತಿ ನಾವು ಸಿಂಪರಣೆ ಮಾಡಿದ್ರೆ ಈ ಒಂದು ಚಳಿಗಾಲದಲ್ಲಿ ಏನಾಗುತ್ತೆ, ಉಷ್ಣಾಂಶದ ಕೊರತೆ ಅಂದ್ರೆ ಉಷ್ಣಾಂಶದಲ್ಲಿ ಏರಿಳಿತದಿಂದ ಎಲೆಗಳು ಕೆಂಪಾಗುವ ಒಂದು ಸಾಧ್ಯತೆ ಇರುತ್ತೆ. ಅದ್ಯಾಕಂದ್ರೆ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗುತ್ತೆ ನಮ್ಮ ಬೆಳೆಗೆ. ಸೊ ಈ ಒಂದು ಪೋಷಕಾಂಶಗಳ ಕೊರತೆ ನೀಗಿಸಲು ಇದು ಒಂದು ಸಿಂಪರಣೆಯನ್ನು ತಾವು ಕೈಗೊಂಡ್ರೆ ಎಲೆ ಕೆಂಪಾಗುವಿಕೆನ ಹತೋಟಿ ಮಾಡಬಹುದು. ಈಗ ತೊಗರಿಗೆ ಬಂದ್ರೆ ನಾವು ತೊಗರಿಯಲ್ಲಿ ಆಲ್ರೆಡಿ ಕಾಯಿ ಕಟ್ಟುವ ಒಂದು ಹಂತದಲ್ಲಿದೆ. ಸ್ವಲ್ಪ ಲೇಟ್ ಆಗಿ ಯಾರಾದ್ರೂ ಹಾಕಿದ್ರೆ ಅದು ಈಗ ಹೂವಾಡುವ ಹಂತ ಆತರ ಏನಾದ್ರು ಇದ್ರೆ ತಾವು ಮೊದಲನೇ ಸಿಂಪರಣೆಯಾಗಿ ತತ್ತಿನಾಶಕವಾದ ಪ್ರೊಫೆನಫಾಸ್ ಅಂತ ಹೇಳ್ತೀವಿ, 2 ml ಈ ಒಂದು ಪ್ರೊಫೆನಫಾಸ್ ಅನ್ನ ತಾವು ಸಿಂಪರಣೆ ಮಾಡಬಹುದು. 1% ಎಷ್ಟು ಅಂದ್ರೆ 50% ಹೂವಾಡುವ ಹಂತದಲ್ಲಿ ಇದರ ಸಿಂಪರಣೆ ಮಾಡ್ರಿ. ಹಾಗೇನೆ ನಮ್ಗೆ ಈಗ ಒಂದು ಪೋಷಕಾಂಶಗಳ ಒಂದು ಸಪ್ಲೈ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಪಲ್ಸ್ ಮ್ಯಾಜಿಕ್ ಅಂತಿದೆ, ಅದು 10 ಗ್ರಾಂ 1 ಲೀಟರ್ ನೀರಿಗೆ. ಸೊ ಈ ರೀತಿ ಪಲ್ಸ್ ಮ್ಯಾಜಿಕ್ ಅನ್ನ ತಾವು 2 ಸಲ ಸಿಂಪರಣೆ ಮಾಡ್ಬೇಕಾಗತ್ತೆ. ಒಂದ್ಸಲ ಇವಾಗ ಮಾಡಿದ್ರೆ ಅಂದ್ರೆ ಇವಾಗ ಅಂತಂದ್ರೆ ಸುಮಾರು 50% ಹೂವಾಡುವ ಹಂತದಲ್ಲಿ, ಅವಾಗ ಒಂದ್ಸಲ ಮತ್ತೆ ಇನ್ನೊಂದು 15 ದಿವಸದ ನಂತರ ಇನ್ನೊಂದ್ಸಲ ಸಿಂಪರಣೆ ಮಾಡ್ಬೇಕು. ಅದನ್ನ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನು ಮಾಡ್ದಂಗಾಗತ್ತೆ. ಹಾಗೇನೆ ಈಗ ಹಿಂಗಾರಿನ ಜೋಳ ಆಲ್ರೆಡಿ 1-30 ದಿವಸದ ಒಂಥರ ಬೆಳೆ ಇರುತ್ತೆ. ಸೊ ಈ ಒಂದು ಹಂತದಲ್ಲಿ ಸ್ವಲ್ಪ ಕಸ ಬಂದಿರುತ್ತೆ, ಕೈಯಿಂದ ಕಸ ತೆಗೆರೆ ಇಲ್ಲಾಂದ್ರೆ ಅಂತರ ಬೇಸಾಯ ಮುಖಾಂತರ ಕಸನ ತೆಗೆರೆ. ಯಾಕಂದ್ರೆ ಈಗ ನೀರಿನ ಒಂದು ಮಣ್ಣಿನಲ್ಲಿ ತೇವಾಂಶ ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ, ಬೆಳೆಗಳ ಮೇಲೆ ಪರಿಣಾಮ ಆಗುತ್ತೆ. ಸೊ ಕ್ಲೀನ್ ಆಗಿ ಇಟ್ಕೊಂಡ್ರೆ ಒಳ್ಳೆ ಬೆಳೆ ಬರಲು ಸಾಧ್ಯವಾಗುತ್ತೆ. ಆಮೇಲೆ ಈಗ ಜೋಳದಲ್ಲಿ ಏನಾಗುತ್ತೆ, ಇನ್ನೊಂದು ಸುಳಿನೊಣ ಬರುವ ಒಂದು ಸಾಧ್ಯತೆಗಳಿರುತ್ತೆ. ಸೊ ಈ ಒಂದು ಸುಳಿನೊಣಕ್ಕಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ 2 ml ಪ್ರೊಫೆನಫಾಸ್ ಅದು 50 ರೂಪಾಯಿ ರೂಪದಲ್ಲಿ ಸಿಗುತ್ತೆ, ಅಥವಾ 2 ml ಕ್ಲೋರೋಫಾಸ್ಪಾಸ್ ಈ ಒಂದನ್ನ ನಾವು ಸಿಂಪರಣೆ ಮಾಡ್ಬೇಕು. ಅದು 12 ಅಥವಾ 14 ದಿನಗಳ ನಂತರ ಬಿತ್ತಿದ ಒಂದು 15 ದಿವಸ ಅಥವಾ 20 ದಿವಸದ ಒಂದು ಬೆಳೆ ಇತ್ತಂದ್ರೆ ಈ ಸುಳಿನೊಣದ ಒಂದು ಹತೋಟಿಗಾಗಿ ಈ ಸಿಂಪರಣೆಯನ್ನ ತಾವು ಕೈಗೊಳ್ಳಬಹುದು. ಹಾಗೇನೆ ಗೋವಿನ ಜೋಳದಲ್ಲಿ ಸರ್ವೇ ಸಾಮಾನ್ಯವಾಗಿ ಅದು ನಮ್ಮ ಸೈನಿಕ ಹುಳುವಿನ ಬಾಧೆ ಇರುತ್ತೆ. ಸೊ ಅದಕ್ಕಾಗಿ ಹೆಕ್ಟರ್ಗೆ ಅಂದ್ರೆ 2.5 ಎಕರೆಗೆ 10 ರಂತೆ ಮೋಹಕ ಬಲೆಗಳನ್ನ ಅಳವಡಿಸ್ರಿ, ಮತ್ತು 0.3 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯ್ಟ್ 5 SG ರೂಪದಲ್ಲಿ ಇರುತ್ತೆ. ಇದನ್ನ ಸಿಂಪರಣೆ ಮಾಡಿದ್ರೆ ಒಂದು ಸೈನಿಕ ಹುಳುವಿನ ಬಾಧೆಯನ್ನ ತಾವು ನಿರ್ವಹಣೆ ಮಾಡ್ದಂಗಾಗತ್ತೆ. ಹಾಗೇನೆ ಈಗ ಸೂರ್ಯಕಾಂತಿ ಬಿತ್ತು ಒಂದು ಯಾರಾದ್ರೂ ಬಿತ್ತಾ ಇದ್ರೆ ರಸಗೊಬ್ಬರಗಳ ಜೊತೆಗೆ 4 kg ಸತುವಿನ ಸಲ್ಫೇಟ್ ಅನ್ನು ಬೆಳೆಸಿದ್ರೆ ನಮ್ಗೆ ಉತ್ತಮ ಬೆಳೆ ಬರಲು ಸಾಧ್ಯವಾಗುತ್ತೆ. ಎಲ್ಲೆಲ್ಲಿ ಭತ್ತದ ಒಂದು ಕಟಾವು ನಡೆದಿದೆ ತಾವು ಭತ್ತದ ಕಟಾವನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು, ಮಳೆ ಬರುವ ಸಾಧ್ಯತೆ ಕಡಿಮೆ ಇರುವುದರಿಂದ. ಹಾಗೇನೆ ಈಗ ಮೆಣಸಿನ ಗಿಡದಲ್ಲಿ ಹೂವಾಡುವ ಒಂದು ಹಂತದಲ್ಲಿ ಏನಾಗುತ್ತೆ, ಸ್ವಲ್ಪ ತೇವಾಂಶ ಏನಾಗುತ್ತೆ, ರಾತ್ರಿ ಸಮಯದ ಉಷ್ಣಾಂಶ ಕಡಿಮೆ ಇರೋದ್ರಿಂದ ಹೂವು ಕಾಯಿ ಉದುರುವ ಸಾಧ್ಯತೆ ಇರುತ್ತೆ. ಅದಕ್ಕೆ 0.25 ml ನೆಪ್ತಲಿನಿಯಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ, ಅದನ್ನ ಸೇವನೆ ಮಾಡಬಹುದು. ಮತ್ತೆ ಈಗ ಚಳಿಗಾಲ ಇರುವುದರಿಂದ ರಾತ್ರಿಯ ಉಷ್ಣಾಂಶದಲ್ಲಿ ನಮಗೆ ಸಹಜವಾಗಿ ಏರಿಳಿತವಾಗ್ತಾ ಇರುತ್ತೆ. ಆದ್ದರಿಂದ ಜಾನುವಾರುಗಳನ್ನ ಒಂದು ಬೆಚ್ಚಗಿನ ಪ್ರದೇಶದಲ್ಲಿ ಕಟ್ಟಬೇಕು. ಸೊ ರೈತ ಬಂದವರೇ ಇಷ್ಟು ಹೇಳಿ ನಾನು ಒಂದೆರಡು ಅಂದ್ರೆ ಮುಂದಿನ ಮತ್ತೆ ಒಂದು ವಾರದಲ್ಲಿ ನಮಗೆ ಮಳೆ ಬರುವ ಸಾಧ್ಯತೆಗಳಿಲ್ಲ, ಮತ್ತು ರಾತ್ರಿ ಉಷ್ಣಾಂಶದಲ್ಲಿ ಸ್ವಲ್ಪ ಇಳಿ ಆಗುವ ಸಾಧ್ಯತೆಗಳಿದ್ದಾವೆ. ಸೊ ಈ ಒಂದು ಮುನ್ಸೂಚನೆಯನ್ನಿಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು.

ಸಾವಯವದ ಕ್ರಾಂತಿಯ ತರಲು ರಾಸಾಯನಿಕದ ಭಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು ಬಂದ ಬಂದನೇಗಿಲ ಯೋಗಿ ಬಂದ ಬಂದನೇಗಿಲ ಯೋಗಿ ಬಂದ ಬಂದನೇಗಿಲ ಯೋಗಿ ಬಂದ ಬಂದನೇಗಿಲ ಯೋಗಿ ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆ